ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042533 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042533 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮಣ್ಣಿನ ಮಗ. ಕೇಳುವರ್ಗಲ್ಲ, ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೈತ ಬಾಂಧವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆನ್ಕುಟ್ಕಿ LT ರಾಂಪುರ್ ಪೋಸ್ಟ್ ಸಿಂದಗಿ ತಾಲೂಕಿನ ಮನು ತಾವರ್ ಪವಾರ್ ಅವರ ಹೊಲದಲ್ಲಿದ್ದೀವಿ. ಇವರು ಒಬ್ಬ ಪ್ರಗತಿಪರ ರೈತ. ಇವರು ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ದ್ರಾಕ್ಷಿ ಬೆಳೆದಿದ್ದಾರೆ, ಮತ್ತೆ ಪಪ್ಪಾಯ ಬೆಳೆದಿದ್ದಾರೆ, ಮತ್ತೆ ಇನ್ನೇನೇನು ಬೆಳೆದಿದ್ದಾರೆ ಇವ್ರ ಬಾಯಿಂದನೇ ಕೇಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮನು ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ರೀ. ಮನು ಅವರೇ, ನಿಮ್ಮಲ್ಲಿ ಎಷ್ಟು ಎಕರೆ ಭೂಮಿ ಇದೆ? 11 ಎಕರೆ ಆದ್ರೆ ನಮ್ಮದು. ಈ 11 ಎಕರೆ ಭೂಮಿನಲ್ಲಿ ಏನೇನ್ ಬೆಳಿತೀರಿ? ತೊಗರಿ 1-5 ಎಕರೆ ಹಾಕಿದೀವ್ರಿ, ದ್ರಾಕ್ಷಿ 1-2 ಎಕರೆ, ಹತ್ತಿ 1-2 ಎಕರೆ, ಪಪ್ಪಿಕಾಯಿ 1 ಎಕರೆ ಮ್ಯಾಗ ಉಂಟೆ ಆದ್ರಿ ಹಾಕಿದೀವ್ರಿ, ಮತ್ತ ಈಗ ಹತ್ತಿ ತಕ್ಕೊಂಡು ಕಡ್ಲಿ ಹಾಕಿದೀವ್ರಿ, ಕಡ್ಲಿನೂ ಚಲೋ ಅದ್ರಿ. ಈಗ ತೊಗರಿ 1-5 ಎಕರೆ ಹೊಲದಲ್ಲಿ ಬೆಳೆದಿದ್ರ, ಈ ಬಾರಿ ತೊಗರಿಗೆ ಒಂದಷ್ಟು ಕೀಟಗಳ ಬಾಧೆ ಆಗಿತ್ತು, ಸೊ ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡಿದ್ರಿ? ಈ ಬಾರಿ ಹೆಂಗೆ ಇಳುವರಿ ಇದೆ? ಇಳುವರಿ ವರ್ಷಕ್ಕ ಒಂದರ ಚಲೋ ಆಗ್ಯದ್ರಿ ಸರಿ, ಇಳುವರಿ ಚಲೋ ಆಗ್ಯದ್ರಿ. ನಾವು ಅಂದ್ರ ಎಣ್ಣೆ ಅವು ಹೊಡೆದಿವಿ, ಬಾಳ ಖರ್ಚೇನು ಮಾಡಿಲ್ರಿ, ಎಣ್ಣೆ ಅಷ್ಟೇ 1-2 ಸಾರಿ ಹೊಡೆದೇವ್ರಿ, ಖರ್ಚು ಸಾರಿ ಏನ ಬಾಳ ಮಾಡಿಲ್ರಿ, ಚಲೋ ಆಗ್ಯದ್ರಿ. ಹತ್ತಿಗೂ ಏನ ಬಾಳ ಲಾಗುಡಿ ಮಾಡಿಲ್ರಿ, ಅಷ್ಟೇ ಆದಾಯ ಚಲೋ ಆಗ್ಯದ್ರಿ. ಈಗ 11 ಎಕರೆ ಹೊಲ ಎಲ್ಲ ಒಟ್ಟಿಗೆ ಒಂದೇ ಕಡೆ ಇದೆಯಾ? ಹೇಗೆ? ಇಲ್ರಿ, 2 ಕಡೆ ಅದ್ರಿ, 5 ಎಕರೆ ಬೇರೆ ಕಡೆ ಅದ, ಇಲ್ಲಿ 6 ಎಕರೆ ಅದ್ರಿ. ಇಲ್ಲಿ 5 ಎಕರೆ ಹೊಲ ಕಾಣ್ತಾ ಇದೆ. ಈ 1-5 ಎಕರೆಲಿ ಏನೇನ್ ಮಾಡ್ತೀವ್ರಿ? ಇಲ್ಲಿ 6 ಎಕರೆದಾಗ್ರಿ, 2 ಎಕರೆ ದ್ರಾಕ್ಷಿ ಅದ್ರಿ, 2 ಎಕರೆ ಕಬ್ಬು ಹಚ್ತಿದ್ದೇವ್ರಿ, ಈ ವರ್ಷ ಕಬ್ಬು ಹಚ್ಚಿಲ್ರಿ, ಹತ್ತಿ ಮಾಡಿದ್ದೇವ್ರಿ, ಮತ್ತೆ ಪಪ್ಪಿಕಾಯಿ ಅದ್ರಿ, ಪಪ್ಪಿಕಾಯಿ ಅದ, ಮತ್ತೆ ಅದು ಹತ್ತಿ ಮಾಡಿದ್ದೇವ್ 1-2 ಎಕರೆ ಹತ್ತಿ ಮಾಡಿ ತೆಗದು, ಮತ್ತ ಕಡ್ಲಿ ಹಾಕಿದೇವ್ರಿ, ಈಗ ಮತ್ತ ಕಬ್ಬು ಹಚ್ಚಬೇಕ್ರಿ ಅದಕ್ಕೆ. ಈಗ ದ್ರಾಕ್ಷಿ 1-2 ಎಕರೆನಲ್ಲಿ ದ್ರಾಕ್ಷಿ ಬೆಳೆ ಬೆಳೆದಿರಿ, ಇದಕ್ಕೆಲ್ಲ ನೆಟ್ಟಾಕಿ ಇಟ್ಟಿದಿರಿ, ಯಾಕೆ? ಇದು ಗುಬ್ಬಿಗಳು ಬರ್ತಾವಲ್ರಿ, ಅವು ಗುಬ್ಬಿಗಳು ಬಾಳ ಧಾನ್ಯ ಮಾಡ್ತಾವ ದಿಸಿ ಅಳಗಿ ಹಾಕಿದ್ದೇವ್ರಿ, ಅಳಗಿ ಹಾಕಿದೇವು, ಮತ್ತೇನು ಬರಲ್ರಿ ಈಗ. ಈಗ ದ್ರಾಕ್ಷಿ ಬೆಳೆ ನೋಡಿದ್ರೆ ಎಲ್ಲ ಕಟಾವು ಮಾಡದಂಗಿದೆ. ಹಾ, ಕಟಾವು ಮಾಡಿದ್ರಿ, ನಿನ್ನೆ ಮುಗಿದವ್ರಿ ಕಟಾವು, ಕಟಾವು 1-2 ದಿವಸ ಮಾಡಿ ನಿನಗೆ ಮುಗಿತ್ರಿ ಕಟಾವು. ಈಗ 2 ಎಕರೆ ದ್ರಾಕ್ಷಿ ಬೆಳೆ ಎಷ್ಟು ಬಂತು ನಿಮಗೆ? ಆದರ್ಶ ರೇಟ್ ಸಿಕ್ಕಿಲ್ರಿ, 1-7 ಲಕ್ಷ ರೂಪಾಯಿ ಆಗಿದ್ರಿ ಈ ವರ್ಷ, ಮತ್ತ ರೇಟ್ ಸಿಕ್ಕ್ರೆ ಮತ್ತ 7-8 ಲಕ್ಷ ರೂಪಾಯಿ ಆತವ್ರಿ ಈ ವರ್ಷ, ಮತ್ತೆ ರೇಟ್ ಆದ್ ಹೇಳ್ತಾರ, ಮತ್ತೇನು ನಾವು ಆ ಕಟ್ಟಿಗೆ ಏನ್ ಹಾಕೋದ ಗೊತ್ತಿಲ್ರಿ. ಅಂದ್ರೆ ಇಳುವರಿ ಎಷ್ಟು ಸಿಕ್ತೀವಿ ಈ ಬಾರಿ? ಈ ಬಾರಿ ಹೊಸಾರಿಕ ಸ್ವಲ್ಪ ಕಮ್ಮಿ ಆಗ ಕಾಣ್ತಾವ್ರಿ, ಹೊಸಾರಿ 7.5 ಟನ್ ಆಗಿತ್ರಿ, ಈ ಸಾರಿ ಒಂದ್ರೆ ಕಮ್ಮಿ ಆತವ್ರಿ, ಇಳುವರಿ ಕಮ್ಮಿ ಆತರಿ ಸಾರಿ. ಈಗ ಇದನ್ನೆಲ್ಲ ನೋಡಿದ್ರೆ, ಈಗ 1 ಎಕರೆನಲ್ಲಿ ಪಪ್ಪಾಯ ಬೆಳೆದಿರಾ, ಪಪ್ಪಾಯ ಬೆಳೆ ನಿಮ್ಗೆ ಮುಖ್ಯವಾದ ಒಂದು ಆದಾಯ. ಸೊ ಇದನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ ಪಪ್ಪಾಯ? ಇದು ಕನಿಷ್ಠ ಒಂದ್ ಐದಾರು ವರ್ಷ ಮ್ಯಾಗ ಐತ್ರಿ. ಈಗ ನಾವು ಪಪ್ಪಾಯಿ ಹಸಲತ್ರಿ, ಒಂದ್ ವರ್ಷ ಗ್ಯಾಪ್ ಮಾಡಿದೆವು ಲಾಕ್ಡೌನ್ ಬೆಳೆನ. ಲಾಕ್ಡೌನ್ ದಾಗ ಮೊದಲೊಂದ್ ವರ್ಷ ಏನದ ಹಚ್ಚಿದ್ದೆವು, ಮಾಲ್ ಹೋಲಾತಿತ್ತು, ಲಾಕ್ಡೌನ್ ಬಿತ್ತು, ಮಾಲ್ ಹೋಲಿಲ್ರಿ. ಒಂದ್ 4 ಲಕ್ಷ ರೂಪಾಯಿ ಆಗಿತ್ತು 2 ಎಕರೆಕ. ಅವಾಗ ಏನಾದ್ರು ರೂಟ್ರ ಹೊಡೆದ ತೆಗೆದೇವ್ರಿ. ಅದು ಸುರಿನ ವರ್ಷ ಏನದ ಇದೇ ಹೊಲ 5 ಲಕ್ಷ ರೂಪಾಯಿ ಆಗಿತ್ರಿ. ಅದು ನೋಟ್ ಬ್ಯಾನ್ ಐತ್ರಿ. ಅವಾಗ ಏನಾದ್ರು ರೇಟ್ ಬೆಳೆನ ಅದಕ್ಕ ಗಳೆ ಹೊಡೆದ್ ಬಿಟ್ಟೆವ್ರಿ. ಪಪ್ಪಾಯದು ಏನು ಚಲೋ ಅದ್ರಿ, ರೇಟ್ ಆತವ್ರಿ, ಅದು ಮಾಲು ಹೊಣ್ತಾವ್ರಿ, ಚಲೋ ಅದ್ರಿ. ಈಗ ಪಪ್ಪಾಯ ಇದು ಮರಗಳು ನೋಡಿದ್ರ ಒಂದ್ 6 ಫುಟ್ ಬೆಳೆದಿದೆ, 5-6 ಫುಟ್. ಇದು ಎಷ್ಟು ವರ್ಷದ ಸಸಿ ಇದು? ಇದು ನೋಡ್ರಿ ಹಚ್ಚಿದ್ದು ಹಿಡ್ಕೊಂಡು ಒಂದ್ ವರ್ಷ ಆಯ್ತು. ಈಗ ಆಗಿ ತಂದ ಹಚ್ಚಿದ್ದು ಹಿಡ್ಕೊಂಡು ಈಗ ಇಲ್ಲಿ ತಕ ಒಂದ್ ವರ್ಷ ಆಯ್ತ್ರಿ. 7-8 ತಿಂಗಳು ಮಾರ್ಕೆಟ್ ಹೋತಾವ್ರಿ ಮಾಲ. 6-7 ತಿಂಗಳದಾಗ ನಾವು ಆಗಿ ಹಚ್ಚ ಬಳಕ ಮಾರ್ಕೆಟ್ ಹೋತಾವ್ರಿ. ಈಗ 3-3.5 ತಿಂಗಳಾಯ್ತು ಈಗ ಚಾಲು ಆಗಿ ಮಾರ್ಕೆಟ್ ಕಳಸಲತ್ತೀವ್ರಿ. ಅಂದ್ರೆ ಪ್ರತಿದಿನ ಪಪ್ಪಾಯ ಹಾರ್ವೆಸ್ಟ್ ಮಾಡ್ತೀರಿ? ಹೇಗೆ ಪ್ರತಿದಿನ ಏನ್ರಿ, ವಾರಕ್ಕೊಮ್ಮೆ ಮ್ಯಾಗ ಬಾಂಬೆ ಹೋತಿತ್ತಂದ್ರ 12 ದಿವಸಗ ವಾರಕ್ಕೊಮ್ಮೆ ಹಂಗ ಹೋತಾವ್ರಿ. ಈಗ ಬಾಂಬೆ ಕಳಿಸ್ಬೇಕಂದ್ರ ನಮ್ ಜೋಡಿ ಯಾರು ಸಟ್ ಇಲ್ಲ, ಪಪ್ಪಿಕಾಯಿ ಇಲ್ಲಿ ಯಾರ್ದು ಜಾಸ್ತಿ ಇಲ್ರಿ ಮಾಲ. ಅದಕ್ಕೆ ಇಲ್ಲೇ ಬಜಾರ್ಗೆ ಹೋಯ್ತಿವಿ, 50-40 ರೂಪಾಯಿ ಹಿಂಗ ಇಲ್ಲೇ ಮಾರ್ಲಾತೀವ್ರಿ. ಕೆಜಿಗೆ ಒಂದೊಂದು ಪಪ್ಪಿಕಾಯಿನೇ ಕೊಡ್ತೇವ್ರಿ. ಕೆಜಿಗೆ ಏನಿಲ್ರಿ, ಒಂದೊಂದು ಪಪ್ಪಿಕಾಯಿ ಇವು 50, 30, 40 ಹಿಂಗ ಮಾರ್ಕೆಟ್ನಾಗ ಹೋಗಿ ಮಾರ್ತೇವ್ರಿ. ಇಲ್ಲೇ ಟಮ್ ಟಮ್ ಇವ್ ತುಂಬಕೊಂಡು ಹೋಗಿ ಒಂದ್ ಸಾರಿ ಒಯ್ದಿದ್ರು ಮ್ಯಾಗ ಮಾರ್ಕೆಟ್ ಅವರು. ಈಗ ಮಾಲ್ ಇಲ್ಲ, ಮತ್ತೆ ರೇಟ್ ಜಂಪ್ ಆಯ್ತಂದ್ರೆ ತಾವೇ ಬರ್ತಾರೆ, ರೇಟ್ ಇದ್ದಾಟ ಹೋಯ್ತಾರ. ಈ ಪಪ್ಪಿಕಾಯಿನ ಬೇರೆ ಮಾರ್ಕೆಟ್ಗೆ ಆಮೇಲೆ ಎಲ್ಲೆಲ್ಲಿ ಕಳಿಸ್ತೀರ ನೀವು? ನಾವು ಬಾಂಬೆ ಕಳಿಸ್ತಿದ್ದೇವ್ರಿ, ಹೈದರಾಬಾದ್ ಕಳಿಸ್ತೀವ್ರಿ. ಹೈದರಾಬಾದ್ ಈ ಮೊನ್ನೆ ಹೈದರಾಬಾದ್ ಕಳಿಸಿದ್ದೇವ್ರಿ. ಮೊದಲ ಬಾಂಬೆ ಕಳಿಸ್ತಿದ್ದೇವ್ರಿ, ಖಾಯಂ ಬಾಂಬೆಗೆ ಹೋಗ್ತದ್ರಿ ಮಾಲ. ಈಗ ಈ ಒಂದು ಪಪ್ಪಾಯ ಬೆಳೆಯಿಂದ ಆದಾಯ ಹೇಗಿದೆ? ಪಪ್ಪಾಯದ ಆದಾಯ ಚಲೋ ಅದ್ರಿ. ನಾವು ಪಪ್ಪಾಯ ದ್ರಾಕ್ಷಿ ಈಗ ಮನೆಯಲ್ರಿ, ಅದು ಸರಿಯಾಗಿದ್ರ ಅದು ಏನದಿ ಒಂದ್ ತಿಂಗಳ ಮುಂಕಾಟ ಬಂದಿತ್ತಂದ್ರ ನಮ್ಗೆ ಇದು ಚಲೋ ಆತಿತ್ರಿ. 50 ರೂಪಾಯಿ ರೇಟ್ ಇತ್ರಿ ಮಾಲ್, ನಾವು ವ್ಯವಸ್ಥೆ ಮಾಡ್ಲಿಲ್ಲ, ಜಲ್ದಿ ಬರ್ಲಿಲ್ರಿ. ಒಂದ್ ತಿಂಗಳ ಲೇಟ್ ಮಾಡಿ ಬತ್ತು, ಮತ್ತೆ ರೇಟ್ ಬಿತ್ತರಿ. ಅದು ಇಲೆಕ್ಷನ್ ಮಹಾರಾಷ್ಟ್ರದಾಗ ಚಾಲೋ ಐತಲ್ರಿ ಇದ್ರದ್ದು ಅಂದ್ರ, ಆವಾಗ ರೇಟ್ ಬಿದ್ದಿದ್ದು ರೇಟ್ ಈಗ ಮತ್ತೆ ಜರ ಜಂಪ್ ಆಗ್ಯದ್ರಿ. ಮತ್ತೆ ಏನ ಮಾಡ್ತಾರ ನೋಡ್ಬೇಕ್ರಿ, ಗಾಡಿಗಳು ಬಂದ್ರು. ಈ ಯಾವ ವೆರೈಟಿ ಪಪ್ಪಾಯ ಹಾಕಿದ್ರಿ? ಇದು 15 ನಂಬರ್ ಅಂತ ಬರ್ತಾವ್ರಿ. ಮೊದಲ 7-6 ಹಚ್ತಿದ್ದೇವ್ರಿ, ಅದ್ ಮೊದಲ ತೈವಾನ್. ಅದಕ್ಕ ಮಾರ್ಕೆಟ್ ಇಲ್ರಿ, ಅದೊಂದ್ ಸ್ವಲ್ಪ ಯಾಕೇನ್ ಮಾರ್ಕೆಟ್ ಬಿದ್ದದ್ರಿ. ಅದಕ್ ಮಾರ್ಕೆಟ್ ಬೀಳಾನ ಇದು ಹಚ್ಚಿ, ಇದಕ್ಕೇನದ ಲಾಗೋಡಿ ಮೇಂಟೆನೆನ್ಸ್ ಕಮ್ಮಿ ಅದ್ರಿ. ಇದಕ್ಕೆ 15 ನಂಬರ್ ಮೇಂಟೆನೆನ್ಸ್ ಕಡಿಮೆ, ರೋಗಗಳು ಬರೋದು ಕಡಿಮೆ ಬರುದಲ್ರಿ. ಮೇಂಟೆನೆನ್ಸ್ ಅಂದ್ರೆ ಏನ್ರಿ, ರೋಗೇ ರೀ ಮೇನ್. ಪಪ್ಪಿಕಾಯಿಗೆ ಮೇನ್ ರೋಗ, ರೋಗ ಬತ್ತಂದ್ರೆ ಪಡಾನೆ ಉಳಿಯಲ್ರಿ. ಅದಕ್ಕೆ ಇದಕ್ಕೇನ್ ರೋಗ ಬಂದಿಲ್ಲ, ನಾವೊಂದ್ 2 ಸಾರಿ ಎಣ್ಣೆ ಅಷ್ಟೇ ಹೊಡೆದಿವ್ರಿ. ಇದಕ್ಕೆ ಏನು ವ್ಯವಸ್ಥೆ ಮಾಡಿಲ್ರಿ 15 ನಂಬರ್ ಇದಕ್ಕೆ. ಅಂದ್ರೆ ಈ ಪಪ್ಪಿಕಾಯಿ ಏನ್ ಬೆಳಿತೀರಾ, ಇವು ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಬರುವಂತ ಆದಾಯ? ಹಾ, ಪ್ರತಿ ಒಂದು ಒಮ್ಮೆ ಚಾಲು ಆಯ್ತಂದ್ರ ಈಗ ಒಂದ್ ವರ್ಷ ತಕ ಅದು ಕಂಟಿನ್ಯೂ ಕಾಯಿಪಲ್ಲೆ ಹೈನ್ ಇದ್ದಂಗ್ರಿ. ಇದು ಈಗ ಚಾಲು ಈಗ ಆಗ್ಯದ್ರಿ, ಈಗ 3-3.5 ತಿಂಗಳಾಯ್ತು ಕಂಟಿನ್ಯೂ ರೊಕ್ಕ ಬರ್ತಾವ್ರಿ. ಖರ್ಚಿಗೆ ಲಾಗೋಡಿಗೆ ಯಾವ್ಯಾವ ನಾವೇ ಯಾವ ಕರಿ ಪಪ್ಪಿಕಾಯಿ ಖಾಯಂ ನಡೆದವ್ ನೋಡ್ರಿ. ಹ್ಞೂ, ಇದಕ್ಕೆಲ್ಲ ನೀರಿನ ನಿರ್ವಹಣೆ ಹೇಗ್ ಮಾಡ್ತೀರಿ? ನೀರ ಮೊದಲ ಡ್ರಿಪ್ ಮಾಡ್ತಿದ್ದೇವ್ರಿ, ಮೊದಲೇ ಒಂದ್ 2 ಸಾರಿ ಡ್ರಿಪ್ ಮಾಡಿದ್ದೇವ್ರಿ. ಡ್ರಿಪ್ ಮಾಡಿದ್ದೆವು, ಅವ್ ಡ್ರಿಪ್ ನಾಗ ಸರಿಯಾಗಿ ಒಂದೊಂದ್ ಗಿಡಕ್ಕ ನಾವು ಎಲ್ಲಾ ಪೈಪ್ ಹೊಡೆದಾವ ಅಂತ ನಾವು ಮಾಡಿಲ್ರಿ. ಈಗ ಅದಾವ ಪೈಪ್ ಮಾಡ್ಬೇಕು ಮಾಡ್ಬೇಕಂದೇವು, ನೀರ್ ಅದನ್ನ ಹರಿ ನೀರೇ ಬಿಟ್ಟಿವ್ರಿ. ಈಗೇನದ ಡ್ರಿಪ್ ಮಾಡಿಲ್ರಿ. ಇದರಿಂದ ನೀರ್ ನುಕ್ಸಾನ್ ಆಗಲ್ವಾ? ಹಾ, ನುಕ್ಸಾನ್ ಆಗ್ತದ್ರಿ. ನುಕ್ಸಾನ್ ಆಗ್ತ ನೀರ್ ಆದ್ರೆ ನಾವು ಬಿಟ್ಟಿವ್ರಿ. ನೀರ್ ಆದ ಹೆಚ್ಚಿಗೆ ನಾವು ಇದು ಮಾಡಿವ್ರಿ. ನೀರಿಗೆ ಮೂಲ ಏನು, ಬೋರ್ವೆಲ್ ಇದೆಯಾ, ಬಾವಿ ಇದೆಯಾ? ಅದಾವ್ರಿ, 2 ಬೋರ್ ಅದಾವ್ರಿ. ಬೋರ್ ಅದಾವ, ಬಾಯಿ ಇತ್ತರಿ, ಬಾಯಾಗ ನೀರಿಲ್ಲ, ಮುಚ್ಚಿಬಿಟ್ಟೇವ್ರಿ. ಈಗ ನಮ್ಮ ರೈತ ಬಾಂಧವರು ಈ ಪಪ್ಪಾಯ ಬೆಳೆ ನೀವ್ ಹೇಳ್ದಂಗೆ ಈಗ 1 ಎಕರೆ ಹಾಕೊಂಡ್ರು ಅವ್ರಿಗೆ ಸದಾ ಒಂದು ಆದಾಯ ಬರುವಂತ ಒಂದು ಬೆಳೆ, ಸೊ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಇದು ಮಾಡಿದ್ರೆ ನಮ್ ಖರ್ಚ ಯಾವ್ರಿ ಏನ್ರಿ, ಲಾಗೋಡಿ ಎಲ್ಲ ಜೊಕೊಂಡು ಹೋಗ್ತಾವ್ರಿ. ಇವೆ ಒಮ್ಮೆ ಹೋಲಿಲ್ಲ ಅಂದ್ರು, ಈಗ ಇಲ್ಲಿನೂ ನಮ್ಮ ಸಿಂದಗಿ ಒಳಗೂ ಈಗ ಮೊದಲ ತಿತ್ತಿದಲ್ರಿ ಜಾಸ್ತಿ. ಈಗ ಇಲ್ಲಿನೂ ಬಾಳ ಮಂದಿ ತಿನ್ನಾರ್ರಿ, ಹೋದ್ರು ಎಷ್ಟು ಹೋದ್ರು ಈಗ ಟ್ಯಾಕ್ಟರ್ ಗಟ್ಲೆ ತುಂಬಕೊಂಡು ಹೋದ್ರು ಇಲ್ಲಿಗೆ ಎಲ್ಲ ಖಾಲಿ ಆತಾವ್ರಿ. ಹಚ್ಚವ್ರಿ ಚಲೋ ರೀ, ಬ್ಯಾರಿದವ್ರ ಹಚ್ಚರು ಏನ್ ಪರವಾಗಿಲ್ರಿ, ನಾವೇ ಮಾಡ್ಬೇಕತ್ತೇನೆ ಇಲ್ರಿ, ಮತ್ತೊಬ್ರು ಯಾರು ಮಾಡೋರು ಅದು ಮಾಡ್ಬೇಕ್ರಿ, ಇದ್ರದ ಲಾಭನೂ ಆದ್ರಿ, ಏನ ಹಂಗೇನ ನುಕ್ಸಾನ್ ಆಗಲ್ರಿ. ಈಗ ಇದಲ್ದ ನೀವು ತೊಗರಿ ಬೆಳೆದಿರಿ, ತೊಗರಿ ಈಗ ತೊಗರಿ ಈ ಬಾರಿ ಹೇಗಿದೆ ಇದು ಇಳುವರಿ? ಈ ಬಾರಿ ತೊಗರಿ ಬೇಸಾಗಿದ್ರಿ, ಆದಟ ಇಳುವರಿ ಮತ್ತ ರೇಟ್ನು ಅದ್ರಿ, ರೇಟ್ನು ಈಗ ನಾವು ಖರ್ಚುನು ಜಾಸ್ತಿ ಮಾಡಿದಿಲ್ಲ, ಈಗ ಅದ ಆಗ್ಯದ್ರಿ, ಅದು ಇನ್ಕಮ್ ಸ್ವಲ್ಪ ಆಗ್ಯದ್ರಿ ತೊಗರಿದ್ನು. ಇದಲ್ದ ಬೇರೆ ಏನ್ ಬೆಳಿತೀರಿ? ಕಬ್ಬು ಹಚ್ತಿದ್ದೇವ್ರಿ, ಮತ್ತ ಏನದ ಉಳ್ಳಾಗಡ್ಡಿ ಹಚ್ತೀವಿ, ಮತ್ತ ಕಾಯಿಪಲ್ಯ ಬದನೆಕಾಯಿ ತಮಾಟಿ ಎಲ್ಲಾನು ಮಾಡ್ತೀವ್ರಿ, ಒಳಗ ಎಲ್ಲಾನು ಮಾಡ್ತೀವ್ರಿ. ಈಗ ಕಬ್ಬು ಹಚ್ಚಿದ್ರಿ ಹಿಂದೆ, ಈಗ ಯಾಕೆ ಹಚ್ಚಿಲ್ಲ ಕಬ್ಬು? ಈ ವರ್ಷ ಹೊಲ ಒಂದರ 20 ವರ್ಷ ಐತ್ರಿ, ಹೊಟ್ಟೆ ಕಬ್ಬು ತೆಗ್ದಿದ್ದಿಲ್ರಿ ಹೊಲದಾಗ. ಆವಾಗ ಗೊನ್ನಿ ಹುಳ ತಯಾರಲ್ಲಾತಿದ್ರು ಹೊಲದಾಗ, ಆ ಹುಳ ಗೊನ್ನಿ ಹುಳ ತಯಾರಾಗಿಂದ ಹೊಲ ಅಂದ್ರೆ ಚೇಂಜ್ ಮಾಡ್ಬೇಕತ್ತ, ಬ್ಯಾರೆ ಬೆಳೆ ಮಾಡ್ಬೇಕತ್ ಮಾಡಿವ್ರಿ. ಈಗ 20 ವರ್ಷ ಇಟ್ಲೆ ನೀರ್ ಉಂಡು ಉಂಡು ನೆಲದ ತಾಕತ್ ಕ್ಲಾಸ್ ಆಗಿರ್ತದ್ರಿ. ಕಾಯಂ ಕಬ್ಬೆ ಹಚ್ಕೋತ ಬಂದಿದ್ದೇವ್ರಿ ಫಸ್ಟ್ ಹಿಡ್ದು, ಅದು ಹೊಲದ ನೆಲದು ತಾಕತ್ ಕಮ್ಮಿ ಆಗ್ಬಿಡ್ತಾವ್ರಿ, ಮತ್ ಸರಿಯಾಗಿ ಬರಲ್ರಿ ಬೆಳಿ, ಅದಕ್ಕೆ ಈ ವರ್ಷ ಒಂದ್ ಗ್ಯಾಪ್ ಮಾಡ್ಬೇಕತ್ ಬಿಟ್ಟಿವ್ರಿ. ಅಲ್ಲ ಈಗ ತಾಕತ್ತು ಮಣ್ಣಿನ ತಾಕತ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ಈಗ ನಮ್ಮ ವಿಜ್ಞಾನಿಗಳು ಇರ್ತಾರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಇಲ್ಲ ರೈತರ ಸಂಘ ಇದೆ, ಇವರಿಂದ ಏನಾದ್ರು ಮಾರ್ಗದರ್ಶನ ತಗೊಂಡು ಅದನ್ನೇನಾದ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಹೇಗೆ ಅವ್ರಿಗೇನ ಪ್ರಯತ್ನ ಮಾಡಿಲ್ರಿ ಸರ್, ನಾವು ಮಾಡಿದ್ದೆ ಅವರು ಮಾಡ್ತಾರೆ. ನಾವು ಈಗ 30 ವರ್ಷಗಟ್ಲೆ ನಾವು ಮಾಡ್ತೀವಂದ್ರೆ ಆ ಹೊಲದ ನೆಲದ ಏನದ ಹೊಲದ ಏನದ ನಮ್ಗ ಅನುಭವ ಅದ್ರಿ. ನಾವು 30 ವರ್ಷಗಟ್ಲೆ ನಾವು ರೈತರೇ ಮಾಡ್ಕೊತ ಬಂದಿವ್ರಿ. ಅವ್ರಿಗೆ ಇದ್ನ ಅವ್ರಿಗೆ ಕೇಳಿದ್ರು ಅನ್ನೋದು ಅವ್ರು ಹೇಳ್ದಂಗೆ ನಾವು ಮಾಡ್ಕೊಳಕು ನೀಗಲ್ರಿ. ನಮಗೆ ಅವರು ಹೇಳ್ತಾರಲ್ರಿ ವಿಜ್ಞಾನಿ, ಅವ್ರು ಹೇಳ್ದಂಗೆ ನಾವು ಇಲ್ಲಿ ನಡ್ಕೊಳಲ್ರಿ. ಅಲ್ಲ ಯಾಕೆ ನಡ್ಕೊಂಬಾರ್ದು, ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಪರೀಕ್ಷೆ ಬರಾಬರ್ ಇದ್ರಿ ಸರ್, ಅವರು ಹೇಳ್ದಂಗೆ ನಮಗೆ ನೀಗಲ್ರಿ ಮಾಡೋದು. ಇದ್ರದ್ದು ಮಣ್ಣ ನೀರ ಪರೀಕ್ಷೆ ಮಾಡಿಸಿದ್ದೇವ್ರಿ, ದ್ರಾಕ್ಷಿದ್ದು. ಅವ್ರು ಪರೀಕ್ಷೆ ಮಾಡಿದ ಬಳಿಕ ಹೇಳಿದ್ರು ಇದೊಂದು ನಮಗ ಸಂಶಯ ಬಂದ ಮಾಡಿಸಿದ್ದೇವ್ರಿ. ಇದ್ರದ್ ಏನೂ ಇಲ್ಲ, ಎಲ್ಲಾ ಬರಾಬರಿ ಅದ, ನೀರ್ ಬರಾಬರಿ ಅದ, ಮಣ್ಣು ಬರಾಬರಿ ಅದ, ಸ್ವಲ್ಪ ತಿಪ್ಪಿ ಗೊಬ್ಬರ ಹಾಕಂದ್ರು. ತಿಪ್ಪಿ ಗೊಬ್ಬರ ಅಂತ ಹಾಕ್ಲತ್ತೀವ್ರಿ, ಮೊದಲು ಹಾಕ್ತಿದ್ದಿಲ್ಲ, ಬರೀ ಸರ್ಕಾರಿ ಗೊಬ್ಬರ ಮೇಲೆ ಬೆಳಿತಿದ್ದೇವ್ರಿ ಇದು ಕಬ್ಬು. ಈಗಂತ ಈ ದ್ರಾಕ್ಷಿ ಹಚ್ಚಿಂದ ತಿಪ್ಪಿ ಗೊಬ್ಬರ ಹಾಕ್ತಿವ್ರಿ, ಈಗ ಏನು ಸರಿಯಾಗಿ ಬರ್ಲಾತದ್ರಿ, ಹಂಗೇನಿಲ್ಲ. ಈಗ ಒಂದ್ ಕಡೆ ದ್ರಾಕ್ಷಿ ಬೆಳಿತೀರಿ, ಒಂದ್ ಕಡೆ ಪಪ್ಪಾಯ ಬೆಳಿತೀರಾ, ಇನ್ನೊಂದ್ ಕಡೆ ತೊಗರಿ ಬೆಳಿತೀರಾ, ಇದಕ್ಕೆಲ್ಲ ಏನು ಸರ್ಕಾರಿ ಗೊಬ್ಬರ ಬಳಸ್ತಿರೋ? ಇಲ್ಲ ಇದಕ್ಕಂತ ತಿಪ್ಪಿ ಗೊಬ್ಬರ ಮಾಡ್ತೀವ್ರಿ ಜಾಸ್ತಿ ದ್ರಾಕ್ಷಿಗೆ. ಅದಕ್ಕೂ ತಿಪ್ಪಿ ಗೊಬ್ಬರ ಹಾಕತ್ ಹೇಳಿದ್ರು ಅವರು, ಅದಕ್ಕೂ ತಿಪ್ಪಿ ಗೊಬ್ಬರನೆ ಹಾಕಿವ್ರಿ. ಈಗ ಸರ್ಕಾರಿ ಗೊಬ್ಬರ ಬಹಳ ಕಡಿಮೆ ಮಾಡಿವ್ರಿ ಈ ವರ್ಷ, ಕಡಿಮೆ ಮಾಡಿವ್ರಿ. ಮತ್ತೆ ಸರ್ಕಾರಿ ಗೊಬ್ಬರ ಮೊದಲರೇ ಜಾಸ್ತಿ ಆಗ್ತಿದ್ದೇವ್ರಿ. ಈಗ ನಮ್ಮ ರೈತ ಬಾಂಧವರು ಈಗ ಪಪ್ಪಾಯ ಬೆಳೆ ಬೆಳಿಬೇಕು ಅಂದ್ರೆ ಅವ್ರಿಗೆ ಏನು ಹೇಳ್ತೀರಾ? ನೋಡ್ರಿ ಅದು ಅದ್ರದೇನು ಇದು ಇಲ್ರಿ, 6 ಫೂಟಿಗೊಂದು ಅಗಿ ಹಚ್ಬೇಕ್ರಿ. ಹಿಂಗ 6 ಫೂಟ ಹಿಂಗ 6 ಫೂಟ ಸಾಲ ಹಾಕಿಸಿ ಅಗಿ ಏನದ ಹಚ್ಚಿಬಿಡದ್ರಿ. ಹಚ್ಚಿ ಮತ್ತೆ ಡ್ರಿಪ್ ಇದ್ರೆ ಚಲೋ, ಡ್ರಿಪ್ ಇರ್ಲಿಲ್ಲ ಅಂದ್ರೂ ಹರಿ ನೀರು ಬಿಡ್ಬೇಕ್ರಿ ಸಾಲ್ ಸಾಲ್ ಹಿಡ್ದು. ನಾವು ಸಾಲ್ ಸಾಲೇ ಇದ್ದುರಿ, ಈಗ ಹೋಗ್ಯಾವು. ಈ ತಳಿ ಆಯ್ಕೆ ಹೇಗೆ? ತಳಿ ನೋಡ್ರಿ ಈಗ ಇವ 15 ನಂಬರ್ ತಳಿನೇ ಚಲೋ ಅನಿಸ್ತಾವ್ರಿ ನಮ್ಗೆ. ಅವು 3-4 ವರ್ಷ ತೈವನ್ ಹಚ್ಚಿದ್ದೇವ್ರಿ, ಅವಕ್ಕ ಇವು ಅಂತ ರೋಗ ಕಂಟ್ರೋಲ್ ಇಲ್ಲ ಅಗೋಡಿ ಆಗುದಲ್ಲ, ಇದು ಚಲೋ ಅನಿಸ್ಯದ್ರಿ. ಈ ತಳಿ 15ನೇ ನಂಬರ್ ಏನದ ಅದು ರೋಗ ನಿರೋಧಕ ಶಕ್ತಿ ಇದೆ. ಈಗ 50-60 ಸಾವಿರ ರೂಪಾಯಿ ಅದು ಲಾಗೋಡಿಗೆ ಹೋಗ್ಬಿಡ್ತಾವ್ರಿ ಎಣ್ಣಿದು. ಇದಕ್ಕೇನು ಖರ್ಚಿಲ್ರಿ, ರೋಗನು ಬಂದಿಲ್ರಿ. ಅಂದ್ರೆ ನಮ್ಮ ರೈತ ಬಾಂಧವರು ಅವರಲ್ಲಿ ಸಾಕಷ್ಟು ಹೊಲಗಳಿದ್ರೆ ಒಂದೆರಡು ಎಕರೆನಲ್ಲಿ ಪಪ್ಪಾಯ ಬೆಳ್ಕೊಂಡ್ರೆ ಲಾಭದಾಯಕ ಅಂತ ಹೇಳ್ತೀರಾ? ಲಾಭ ಹಾಕದ್ರಿ, ಒಂದೆರಡು ಎಕರೆ ಮಾಡ್ಕೊಂಡು ಕಿಸಿ ಮೇಂಟೆನ್ಸ್ ಮಾಡ್ಕೊಂಡು ಹೋದ್ರೆ ಲಾಭ ಹಾಕದ್ರಿ. ಈಗ ಪಪ್ಪಾಯ ಸಸಿಗಳನ್ನ ಎಲ್ಲಿಂದ ತಂದ್ರಿ? ಇಲ್ಲಿ ಸೋಲಾಪುರದಲ್ಲಿ ಮೋಳ ಹತ್ತೆ ಬರ್ತದ್ರಿ, ಅಲ್ಲಿ ಇದನ್ನೇ ಆದ್ರಿ ಅಗಿದು. ನರ್ಸರಿ ಇದೆ, ಅಲ್ಲಿ ನರ್ಸರಿ ಇದೆ. ಒಂದ್ ಅಗಿಗೆ ಎಷ್ಟು ಕೊಟ್ರಿ? 10 ರೂಪಾಯಿ ರೀ. ಈಗ ಚಲೋ ಬೇಕಾದ್ರೆ 14 ರೂಪಾಯಿಗೂ ಅದಾವ್ರಿ, ನಮ್ಗೆ 10 ರೂಪಾಯಿ ಆಗಿನೇ ಕೊಟ್ಟಿದ್ರು. ಎಷ್ಟು ಅಗಿಗಳು ತಂದ್ರಿ? ನಾವು 1800 ಇಳಿಸಿದ್ದೇವ್ರಿ, ಅಂದ್ರೆ ಎಕರೆಗೆ 1200 ಹೋತಾವ್ರಿ. ಅಂದ್ರೆ ನಾವು ಏನದ ಹೆಚ್ಚಿಗೆ ತರಿಸಿದ್ದೇವ್ರಿ ಅವು ಅಗಿ. ಒಂದ್ ಸ್ವಲ್ಪ ಇಲ್ಲಿ ಅವ್ ನರ್ನಾಗಿ ಹತ್ತಿಸಿ ಮರ್ನಾಗಿ ಅವು ಹೊಡಿತಾವ್ರಿ ರಾತ್ರಿ, ಅವು ಮತ್ತ ಹಚ್ಚದ್ರಿ ಇಲ್ಲಿ. ಅದಕ್ಕೆ ಒಂದಷ್ಟು ಎಕ್ಸ್ಟ್ರಾ ತರಿಸಿದ್ರು. ಎಕ್ಸ್ಟ್ರಾ ತರಿಸಿದ್ದೇವ್ರಿ ದೋನಿಸಿ. ಒಳ್ಳೇದು ಮನೋರೆ, ಇದುವರೆಗೆ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಕೊಟ್ರಿ.

ಇದುವರೆಗೆ ಸಿಂದಗಿ ತಾಲೂಕು ರಾಂಪುರಿನ ಬೆನಕುಟಕಿ ಎಲ್ಟಿ ಗ್ರಾಮದ ರೈತರಾದ ಮನು ಪವಾರ್ ಅವರೊಂದಿಗೆ ಪಪ್ಪಾಯಿ ಮತ್ತು ದ್ರಾಕ್ಷಿ ಬೆಳೆಯ ಅನುಭವ ಕುರಿತ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿವಿ ಶ್ರೀಧರ್. ಈಗ ಕೇಳಿ ಜನಪದ ಸಂಗೀತ, ಇದರಲ್ಲಿ ರಂಗಗೀತೆಗಳು. ನಾಕ ಪ್ರತಾಪ ನಾಗಾದೀಶ್ವರ ಗೀತ ಪ್ರತಾಪ ನರಹರಿ ಬಾಸುರ ನವರೂಪ ನರಹರಿ ಬಾಸುರ ನವರೂಪ ಮಾಯಾ ಮೋಹಿತ ಮಾಯಾ ಮೋಹಿತ ಮಾಯಾ ಮೋಹಿತ ಸುರ ಜಾಲ ಆ ಕರುಣಾಸಾಗರ ಕರುಣಾಸಾಗರ ಕರುಣಾಸಾಗರ ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲಗೆ ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲಗೆ ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲ ಮೌನೀಂದ್ರ ನಿಮ್ಮ ಚರಣ ಕಮಲಕ್ಕೆ ಇಂದಿನ ದಿನ ಧನ್ಯನು ಇಂದಿರಾವರ ಕೃಪಾಂಗಾ ಬಂದಿದುವೆ ಮೌನೀಂದ್ರ ನಿಮ್ಮ ಚರಣ ಕಮಲಗೆ ವಂದಿಸುವೆ ಮೌನೀಂದ್ರ ಮೌನೀಂದ್ರ ವಂದಿಸುವೆ ಬಾರಮ್ಮ ಬಾರೆ ಸೋದರಿ ಈ ಬಾರಮ್ಮ ಬಾರೆ ಸೋದರಿ ಬಾರಮ್ಮ ಬಾರೆ ಸೋದರಿ ಈ ಬಾರಮ್ಮ ಬಾರೆ ಸೋದರಿ ಬಾರಮ್ಮ ಬಾರೆ ಸೋದರಿ ಬಾರಮ್ಮ ಆಗ್ರಹದಲ್ಲಿ ನಿನ್ನ ಅಗ್ರಜ ಕಳುಹಿದ ಆಗ್ರಹದಲ್ಲಿ ನಿನ್ನ ಅಗ್ರಜ ಕಳುಹಿದ ಶೀಘ್ರ ದಿಯತಿ ಸೇವೆಯ ಮಾಡಲು ಶೀಘ್ರ ದಿಯತಿ ಸೇವೆಯ ವನಜನೇತ್ರಿಯ ನಿನ್ನ ಮನದಭಿಲಾಷೆಯು ವನಜನೇತ್ರಿಯ ನಿನ್ನ ಮನದಭಿಲಾಷೆಯ ಮುನಿಯುತ ತ್ವರಿತದಿ ತೀರಿಸುವನು ಮುನಿಯುತ ತ್ವರಿತದಿ ತೀರಿಸುವನು ಬಾರಮ್ಮ ಬರೆ ಸೋದರಿ ಏನ ಪೆಳಿದನೆಂದು ಮಾನಿನಿ ತಿಳಿಯದೆ ಏನ ಪೆಳಿದನೆಂದು ಮಾನಿನಿ ತಿಳಿಯದೆ ಏನ ಪೆಳಿದನೆಂದು ಮಾನಿನಿ ತಿಳಿಯದೆ ಮಾನವ ಪ್ರತಿ ಮಾತನು ನಡೆಸಲು ಮಾನವ ಪ್ರತಿ ಮಾತನು ನಡೆಸಲು ಬಾರಮ್ಮ ಬರೆ ಸೋದರಿ ಬಾರಮ್ಮ ಬಾರೆ ಸೋದರಿ ಬಾರಮ್ಮ ಬಾರೆ ಸೋದರಿ ನಾರದ ಮೌನಿಯೇ ಈ ರೀತಿ ನ್ಯಾಯವೇಯ ನಾರದ ಮೌನಿಯೇ ಈ ರೀತಿ ನ್ಯಾಯವೇಯ ನಾರದ ಮೌನಿಯೇ ಈ ರೀತಿ ನ್ಯಾಯವೇ ನಾರದ ಮೌನಿಯೇ ನಾರದ ಮೌನಿ ಅರ್ಧನಾದ ಎನಗೆ ವಾತೆಯೆಲ್ಲ ಬೇಳೆ ಅರ್ಧನಾದ ಎನಗೆ ಅರ್ಧನಾದ ಎನಗೆ ವಾತೆಯೆಲ್ಲ ಬೇಳೆ ಅರ್ಧನಾದ ಎನಗೆ ಅರ್ಧನಾದ ಎನಗೆ ವಾತೆಯೆಲ್ಲ ಬೇಳೆ ಪೂರ್ತಿ ಕೈಯಲ್ಲಿರುವುದು ಪೂರ್ತಿ ಕೈಯಲ್ಲಿರುವುದು ಏಕನೀಯ ನಾರದ ಮೌನಿ.